ಕೃಷಿ ಇಲಾಖೆಯಿಂದ ಪ್ರಸಕ್ತ ಸಾಲಿನ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳದ ಅಂಗವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತುಹೋದ ಖಾದ್ಯಗಳ ಪಾಕಸ್ಪರ್ಧೆ ಜನವರಿ 13ರಂದು ಬೆಳಿಗ್ಗೆ 10:30 ಟಿಆರ್ಸಿ ಸಭಾಭವನ ಎಪಿಎಂಸಿ ಯಾರ್ಡ್ ಸಿರಿಸಿಯಲ್ಲಿ ಆಯೋಜಿಸಲಾಗಿದ್ದು ಜನವರಿ 12ರಂದು ಸಂಜೆ 5:00 ಹೆಸರನ್ನು ನೋಂದಾಯಿಸಬಹುದಾಗಿದೆ. ಈ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳನ್ನು ಹೊರತುಪಡಿಸಿ ಎಲ್ಲಾ ಸಾರ್ವಜನಿಕರಿಗೆ ಭಾಗವಹಿಸಲು ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ತಮ್ಮ ಭಾವಚಿತ್ರದೊಂದಿಗೆ ಹೆಸರು, ವಿಳಾಸ ಮತ್ತು ತಯಾರಿಸುವ ಖಾದ್ಯ, ಬೇಕಾಗುವ ಸಾಮಗ್ರಿಗಳು ಮತ್ತು ತಯಾರಿಸುವ ವಿಧಾನದ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿ ಭಾಗವಹಿಸಬಹುದು. ಹಿಂದಿನ ವರ್ಷ ಬಹುಮಾನ ಪಡೆದ ಸ್ಪರ್ಧಿಗಳಿಗೆ ಪ್ರಸ್ತುತ ಸಾಲಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಪ್ರತಿ ಸ್ಪರ್ಧಿಗೆ ಸಿರಿಧಾನ್ಯ, ಸಿಹಿ, ಖಾರ, ಮರೆತು ಹೋದ ಖಾದ್ಯ ಇವುಗಳಲ್ಲಿ ಯಾವುದಾದರೂ ಒಂದು ವಿಭಾಗದಲ್ಲಿ ಮಾತ್ರ ಸ್ಪರ್ಧಿಸಲು ಅವಕಾಶವಿರುತ್ತದೆ. ಮರೆತು ಹೋದ ಖಾದ್ಯಗಳಡಿ ಸಿರಿಧಾನ್ಯಗಳನ್ನು ಹೊರತುಪಡಿಸಿ ಇತರ ಆಹಾರ ಸಾಮಗ್ರಿಗಳನ್ನು ಬಳಸಿ ತಯಾರಿಸುವುದು, ಮನೆಯಲ್ಲಿಯೇ ತಯಾರಿಸಿದ ಸಿರಿಧಾನ್ಯ ಮರೆತು ಹೋದ ಖಾದ್ಯಗಳ ತಿನಿಸು ಪ್ರದರ್ಶಿಸುವುದು ಹಾಗೂ ಬಳಸುವ ಸಾಮಗ್ರಿಗಳ ಮಾದರಿಗಳನ್ನು ಪ್ರದರ್ಶಿಸುವುದು, ತಯಾರಿಸಿದ ತಿನಿಸುಗಳ ಪ್ರದರ್ಶನ, ತಯಾರಿಕೆ, ಬಳಸಿದ ಪದಾರ್ಥಗಳ ತೋರಿಕೆ, ರುಚಿ, ಪರಿಮಳಗಳ ಮೇಲೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ತಮ್ಮ ಅರ್ಜಿಯನ್ನು ನಮೂದಿಸಿದ ತಿನಿಸುಗಳನ್ನು ಮನೆಯಲ್ಲಿ ತಯಾರಿಸಿ ಜನವರಿ 13ರಂದು ಟಿಆರ್ಸಿ ಸಭಾಭವನ ಎಪಿಎಂಸಿ ಯಾರ್ಡ್ ಶಿರಸಿಯಲ್ಲಿ ಸರಿಯಾಗಿ ಬೆಳಿಗ್ಗೆ 10:00 ಪ್ರದರ್ಶಿಸುವುದು. ಸ್ಪರ್ಧೆಯ ಪ್ರತಿ ವಿಭಾಗದಲ್ಲೂ 3 ನಗದು ಬಹುಮಾನಗಳನ್ನು ನೀಡಲಾಗುವುದು. ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ಹಾಗೂ ತೃತೀಯ ಬಹುಮಾನ ರೂ.2,000 ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ಆಯಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಇಮೇಲ್ ವಿಳಾಸ jdautar@gmail.com ಅಥವಾ ದೂರವಾಣಿ ಸಂಖ್ಯೆ 8884008017 ಈ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖವ್ವ ಚೆನ್ನಪ್ಪ ಬೆಡಗೆರೆ ಹಾಗೂ ಸಂಘದಿಂದ ಬೀಸುವ ಪದಗಳು. ಬಂಗಾರದ ಲಿಂಗದ ಕಾಯೇ ಸಿಂಗಾರದ ಸಿಗದಾರೇ ಕೂಡಲ ಸಂಗಮನ ಕೋರಳಾಗ ಬಂಗಾರದ ಲಿಂಗದ ಕಾಯೇ ಅಲ್ಲದೆ ಬಂಗಾರದ ಲಿಂಗದ